ಹಾಗಾಗಿ ಇದರಲ್ಲಿ ಲಘು ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡೋದು, ಅದರಲ್ಲೂ ಅರ್ಕಾ ನಿಂಬೆ ಸ್ಪೆಷಲ್ ಅಂತಂದ್ರೆ ಇದು ಲಘು ಪೋಷಕಾಂಶಗಳ ಮಿಶ್ರಣ ಭರಿತ ಅತ್ಯುತ್ತಮವಾದ ಗೊಬ್ಬರ ಇದು. ಇದು ರಾಸಾಯನಿಕ ಗೊಬ್ಬರ ಅನ್ಬಹುದು ನಾವು. ಅದ್ರ ಬಗ್ಗೆ ಇವತ್ತು ಹೇಗ್ ಬಳಸಬೇಕು ಅದನ್ನ, ಅದರಿಂದ ನಮ್ಗೆ ಲಾಭಗಳು ಏನು ಅಂತ ತಿಳ್ಕೊಳ್ಳೋದು. ನಿಂಬೆಗೆ ಈಗಾಗಲೇ 2023 ಸಾಲಿನಲ್ಲಿ ಇಂಡಿ ನಿಂಬೆಗೆ, ಅದರಲ್ಲೂ ಕಾಗ್ಜಿ ನಿಂಬೆಗೆ ಭೌಗೋಳಿಕವಾಗಿ ಮಾನ್ಯತೆ ಪಡೆದಿದೆ. GI ಟ್ಯಾಗ್ ಏನಂತೀವೋ ಬೇರೆ ಬೇರೆಯಲ್ಲಿ, ಅಂದ್ರೆ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಸಿರ್ಸಿಯಲ್ಲಿ ಸುಪಾರಿ ಅಡಕಿದು ಹೆಂಗೆ GI ಟ್ಯಾಗ್ ಬಂತು, ಹಾಗೆ ನಮ್ ಹೆಮ್ಮೆಯ ವಿಷಯನೇ ಅನ್ಬೇಕು, ವಿಜಯಪುರದಲ್ಲಿ ಇಂಡಿ ಭಾಗದಲ್ಲಿ ಏನು ನಿಂಬೆ ಬೆಳೆಗಾರರಿದ್ದಾರೋ ಅಲ್ಲಿ ಕಾಗ್ಜಿ ಇದಕ್ಕೆ ಭೌಗೋಳಿಕವಾಗಿ ಮಾನ್ಯತೆ ಪಡಿತು, GI ಟ್ಯಾಗ್ ಬಂತು. ಹಾಗಾಗಿ ಇಂಡೆ ನಿಂಬೆಗೆ ಡಿಮ್ಯಾಂಡ್ ಇದೆ ಈಗಿನ ಕಾಲದಲ್ಲಿ. ಹಾಗಾಗಿ ಎಲ್ಲಾ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಅದರದ್ದು ಪ್ರದೇಶ ಉತ್ಪಾದನೆ ಹೆಚ್ಚಿಗಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ನಿಂಬೆ ಅಂದ್ರೆ ಏನಪ್ಪ ಅಂತಂದ್ರೆ ಆಮ್ಲಯುಕ್ತ ನಿಂಬೆ. ಇದರಿಂದ ನೀವೆಲ್ಲರೂ ತಿಳ್ಕೊಂಡಿದ್ರು, ಉಪ್ಪಿಟ್ಟಲ್ಲಿ ಹಾಕೋತಿದ್ದೀರಾ, ಇಲ್ಲಾಂದ್ರೆ ಉಪ್ಪಿನಕಾಯಿ ಮಾಡ್ತೀರಾ, ಬೇರೆ ಬೇರೆ ತರದೆಲ್ಲ. ನಮ್ದು ಇಂಡಿ ಭಾಗದಲ್ಲಿ ಬೆಳೆದು ಹೊರದೇಶದಲ್ಲಿನೂ ಹೋಗು, ಅರಬ್ಬಿನ್ ಕಂಟ್ರಿಲಾಗ್ಲಿ, ನೇಪಾಳ ಆಗ್ಲಿ, ಅಮೆರಿಕನೂ ಕೂಡ ಹೋಗಿ ನಿಂಬೆಗಳು ಮಾರಾಟ ಮಾಡ್ತಾ ಇದಾರೆ ನಮ್ಮ ರೈತರು. ನಿಂಬೆ ಹಣ್ಣಿನ ಉತ್ಪಾದನೆಯಲ್ಲಿ ಭಾರತ ದೇಶ 2ನೇ ಸ್ಥಾನದಲ್ಲಿದೆ. ಭಾರತ ಏನಂತಂದ್ರೆ ನಿಂಬೆ ಬೆಳೆಗೆ ತವರೂರು ಆಗಿದೆ. ಹಾಗಾಗಿ ಇದು ನಿಂಬೆ ಬೆಳೆ ಉತ್ಪಾದನೆಯಲ್ಲಿ, ಅದರಲ್ಲೂ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ಭಾಗದಲ್ಲಿ ಏನಂದ್ರೆ ವಿಶ್ವದಲ್ಲೇ 3ನೇ ಸ್ಥಾನ ಇದೆ. ಇಂಡಿ ಭಾಗದಲ್ಲಿ ಹೆಚ್ಚಿನ ರೈತರು ನಿಂಬೆ ಬೆಳೀತಾರೆ. ಈ ಪ್ರದೇಶದಲ್ಲಿ ಏನಿದೆ ಅಂತಂದ್ರೆ ಒಣಬೇಸಾಯದಿಂದ ಹರಿ ನೀರಾವರಿ ಮಾಡೋದ್ರಿಂದ ಹಾಗಾಗಿ ಸ್ವಲ್ಪ ಲಘು ಪೋಷಕಾಂಶಗಳು ಕಡಿಮೆ ಆಗಿದೆ ಇದರಲ್ಲಿ. ಲಘು ಪೋಷಕಾಂಶಗಳು ಹೆಂಗ್ ಕಡಿಮೆ ಆಗ್ತಾವಂತಂದ್ರೆ, ನಮ್ದಿರೋದು ಮಣ್ಣಿಂದ ನಿಂಬೆ ಬೆಳೆಗಾರದಂದ್ರೆ ಹೊಲದು ಅಂದ್ರೆ ತೋಟದು ರಸಸಾರ ಏನಿದೆ ಅದು 8-8.5 ಇದೆ. 8-8.5 ರಸಸಾರ ಇದ್ರೆ ಲಘು ಪೋಷಕಾಂಶಗಳು ಕೊರತೆ ಕಂಡುಬಿಡುತ್ತೆ. ಹಾಗಾಗಿ ನಿಂಬೆಯಲ್ಲಿ ಲಘು ಪೋಷಕಾಂಶಗಳು ಕೊರತೆ, ಯಾವ್ಯಾವ ನಿಂಬೆಯಲ್ಲಿ ಲಘು ಪೋಷಕಾಂಶಗಳು ಕೊರತೆ ಇದೆ ಅಂತಂದ್ರೆ, ಕಬ್ಬಿಣ, ಸತು, ಮ್ಯಾಂಗನೀಸು, ಬೋರಾನು, ಜಿಂಕ, ಕಾಪರ್, ಇವೆಲ್ಲಾನು ಲಘು ಪೋಷಕಾಂಶಗಳು ಕೊರತೆ ಇದೆ. ಕಬ್ಬಿಣ ಹೆಂಗೆ ನಾವು ಕಂಡುಹಿಡಿಬೇಕು ಕಬ್ಬಿಣ ಕೊರತೆ ಆಗಿದೆ ಅಂತಂದ್ರೆ, ಅದರದ್ದು ಕೊರತೆಯ ಲಕ್ಷಣ ಏನಂತಂದ್ರೆ ಎಲೆಗಳು ನರಗಳು ಹಸಿರಿರುತ್ತೆ. ನಿಂಬೆ ಎಲೆ ತಗೊಂಡ್ರೆ ಅದು ನರಗಳು ಹಸಿರಾಗಿರುತ್ತೆ, ನರದ ಮಧ್ಯಭಾಗ ಏನಿರುತ್ತೆ ಹಳದಿ ಇರುತ್ತೆ, ಎಲೆ ಚಿಗುರುಗಳು ಏನಿರ್ತಾವ ಅವೆಲ್ಲ ಹಳದಿ ಆಗುತ್ತಾ ಹೋಗುತ್ತೆ. ಅವಾಗ ನೀವು ಅನ್ಕೋಬೇಕು ನಮ್ದು ನಿಂಬೆ ತೋಟಕ್ಕೆ ಕಬ್ಬಿಣ ಅಂಶ ಕೊರತೆ ಇದೆ ಅಂತ. ಇನ್ನು ಇದನ್ನ ಹೇಗೆ ನಿರ್ವಹಣೆ ಮಾಡ್ಬೇಕಂತಂದ್ರೆ, 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಫೆರಸ್ ಸಲ್ಫೇಟ್ ಅಂತ ಬರುತ್ತೆ. ಇದು ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಫೆರಸ್ ಸಲ್ಫೇಟು, ಜಿಂಕ್ ಸಲ್ಫೇಟು, ಮ್ಯಾಂಗನೀಸ್ ಸಲ್ಫೇಟ್ ಅಂತಾನೆ ಬರ್ತವೆ, ಬೋರಾಕ್ಸು, ಇವೆಲ್ಲ ಲಘು ಪೋಷಕಾಂಶಗಳು. ಹೀಗಾಗಿ 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದ್ರೆ ನೀವು ಕಬ್ಬಿಣ ಕೊರತೆ ಇದ್ರೆ ಇದು ಕಡಿಮೆ ಮಾಡಬಹುದು. ಇನ್ನು ಸತು ಹೆಂಗ್ ಬರುತ್ತಂದ್ರೆ, ಪ್ರಥಮ ಲಕ್ಷಣ ಬೆಳವಣಿಗೆ ಕುಂಠಿತವಾಗುತ್ತೆ. ಅಂದ್ರೆ ಪ್ರಥಮ ಅಂದ್ರೆ ನಿಮ್ಮ ಎಲೆ ಏನ್ ಚಿಗಿರ್ತಾವೋ ಅದು ಕುಂಠಿತವಾಗುತ್ತೋ, ಅದರಲ್ಲೂ ಎಲೆಗಳು ಕುಡುಗೋಲಿನ ಆಕಾರವನ್ನು ಹೊಂದಿ ಚಿಕ್ಕದಾಗುತ್ತೆ, ಅಂದ್ರೆ ಎಲೆಗಳು ಚಿಕ್ಕದಾಗುತ್ತೆ. ನೀವು ಅವಾಗ ಅನ್ಕೋಬೇಕು ನಮ್ದು ನಿಂಬೆಗೆ ಸತುವಿನ ಕೊರತೆ ಇದೆ. ಅದಕ್ಕೆ ಏನ್ ಮಾಡ್ಬೇಕು ಸತುವಿನ ಕೊರತೆ ಅಂತಂದ್ರೆ, ಅದಕ್ಕೂ ಕೂಡ 5-10 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಜಿಂಕ್ ಸಲ್ಫೇಟ್ ಅಂತ ಸಿಂಪಡಣೆ ಮಾಡಬೇಕು, ಎಲೆಗಳ ಮೇಲೆ ಸಿಂಪಡಣೆ ಮಾಡಬೇಕು. ಇನ್ನೊಂದು ಮುಖ್ಯವಾಗಿದ್ದು ಮ್ಯಾಂಗನೀಸ್, ಎಲೆಗಳ ನರಗಳು ಹೊರತು ಉಳಿದೆಲ್ಲ ಭಾಗವು ಬಿಳಿಯಾಗಿರುತ್ತೆ. ಇದನ್ನು ಕೂಡ ನಿಮ್ದು ಲಘು ಪೋಷಕಾಂಶಗಳು, ಮ್ಯಾಂಗನೀಸ್ ಕೂಡ ಎಲೆಗಳೆಲ್ಲ ಬಿಳಿ ಆಗಿರುತ್ತೆ. ಮತ್ತೆ ಇನ್ ಬಂದ್ಬಿಟ್ಟು ಬೋರಾನ್, ಬೋರಾನ್ ಇದು ಒಂದು ಲಘು ಪೋಷಕಾಂಶಗಳು. ಇದರದ್ದು ಮುಖ್ಯ ರೋಲ್ ಏನಂತೀವಿ, ಹೂವಿನ ಪರಾಗಸ್ಪರ್ಶ, ಹಣ್ಣಿನ ರಚನೆ ಮತ್ತು ಹಣ್ಣಿನ ಸಮಗ್ರತೆ ಕಾಪಾಡಿಕೊಳ್ಳಲು ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಅದಕ್ಕೋಸ್ಕರನೇ ಹಣ್ಣುಗಳು, ನಿಂಬೆ ಹಣ್ಣುಗಳು ನೀವು ಸೀಳಿದ್ದೇ ಇದ್ದಲ್ಲಿ ನಮ್ದು ನಿಂಬೆ ತೋಟದಲ್ಲಿ ಬೋರಾನ್ ಕೊರತೆಯಿಂದ ಇದು ನಿಂಬೆ ಸೀಳುತ್ತೆ ಅಂತ ಹೇಳ್ಬೋದು. ಇದಕ್ಕೂ ಕೂಡ 2 ಗ್ರಾಮ್ನಷ್ಟು ಬೋರಾಕ್ಸ್ ಸಿಂಪಡಣೆ ಮಾಡಿ ಮಣ್ಣಿಗೂ ಕೂಡ ಪ್ರತಿ ಹೆಕ್ಟರ್ಗೆ 1-15 kg ಬೋರಾಕ್ಸ್ ಮಾಡಿ ಮಣ್ಣಿಗೆ ಹಾಕಿದ್ರು ಕೂಡ ಬೋರಾನ್ ಕೊರತೆ ನಿರ್ವಹಣೆ ಮಾಡಬೇಕು. ಅದರಲ್ಲಿ ಏನಾಗಿದೆ, ಈಗ ಎಲ್ಲಾ ರೈತರು ಈಗ ಕಬ್ಬಿಣಾಂಶ, ಕಬ್ಬಿಣ ಕೊರತೆ ಇದ್ರೆ ಕಬ್ಬಿಣ ಸಲ್ಫೇಟ್ ತಗೋಬೇಕು, ಸತುವಿನ ಸಲ್ಫೇಟ್ ತಗೋಬೇಕು. ಹಾಗಾಗಿ ಪ್ರತಿ ರೈತರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ, 5 ಲಘು ಪೋಷಕಾಂಶಗಳು ಕೊರತೆಯನ್ನು ನಿರ್ವಹಣೆ ಮಾಡಕ್ಕೆ 5 ಗೊಬ್ಬರಗಳು ತಗೋಬೇಕು. ಅದು ಕೂಡ 5 ಗ್ರಾಮ್ ಬೇಕಾಗಿರುತ್ತೆ, ಆದರೆ ಮಾರುಕಟ್ಟೆಯಲ್ಲಿ 1 ಕಿಲೋ ಇಲ್ಲ 5 ಕಿಲೋ ಪ್ಯಾಕೆಟ್ ಸಿಗುತ್ತೆ. ಹಾಗಾಗಿ ಇದನ್ನ ಸಮಸ್ಯೆಗಳು ಪರಿಹಾರ ಮಾಡಕ್ಕೇನಾಯ್ತು, ಭಾರತೀಯ ತೋಟಗಾರಿಕೆ ಸಂಸ್ಥೆ, ಇದು IHR ಅಂತೀವಿ, ಭಾರತೀಯ ತೋಟಗಾರಿಕೆ ಸಂಸ್ಥೆ ಹೆಸರ್ಘಟ್ಟದಲ್ಲಿ ಬೆಂಗಳೂರಲ್ಲಿ ಅವ್ರ ಏನ್ ಮಾಡಿದ್ರಂದ್ರೆ, ಸುಮಾರು 15-20 ವಿಜ್ಞಾನಿಗಳು ಸೇರಿ 10-15 ವರ್ಷ ಸಂಶೋಧನೆ ಮಾಡಿ ಒಂದು ಅಂದ್ರೆ ಪ್ರೊಡಕ್ಟ್ ಅನ್ಬಹುದೇ ಇಲ್ಲ, ನಿಮ್ದು ಲಘು ಪೋಷಕಾಂಶಗಳ ಮಿಶ್ರಣ ಗೊಬ್ಬರ ಕಂಡುಹಿಡಿದ್ರು ಅದನ್ನ. ಅದಕ್ಕೆ ನಾವು ಈಗ ಅರ್ಕಾ ನಿಂಬೆ ಸ್ಪೆಷಲ್ ಅಂತೀವಿ. ಅರ್ಕಾ ನಿಂಬೆ ಸ್ಪೆಷಲ್ ರೈತರಿಗೆ ಒಂದೊಂದು ಗೊಬ್ಬರ ಹಾಕಿ ಅದರದ್ದು ಸಮಯನೂ ಉಳಿಸಕ್ಕೆ ಮತ್ತೆ ಲೇಬರ್ದು ಕಾಸ್ಟ್ ಉಳಿಸಕ್ಕೆ ಏನ್ ಮಾಡಿದ್ರು, ಎಲ್ಲಾ ಮಿಶ್ರಣ ಮಾಡಿ ನಿಂಬೆ ಸ್ಪೆಷಲ್ ಅಂತೀವಿ ಇದಕ್ಕೆ, ಮತ್ತೆ ಅರ್ಕಾನ್ ನಿಂಬೆ ಸ್ಪೆಷಲ್ ಕೂಡ ಅಂತ ಕರಿತೀವಿ. ಇದರಲ್ಲಿ ಏನಿದೆ ಅರ್ಕಾನ್ ನಿಂಬೆ ಸ್ಪೆಷಲ್ ಅಂತಂದ್ರೆ, ಕಬ್ಬಿಣಾಂಶ, ಸತು, ಮ್ಯಾಂಗನೀಸು, ಮತ್ತೆ ಕಾಪರು, ಬೋರಾನು, ಮಾಲಿಬ್ಡಿನಮ್, ಆರು ಲಘು ಪೋಷಕಾಂಶಗಳು ಹೊಂದಿರುವ ಇದು ಅರ್ಕಾನ್ ನಿಂಬೆ ಸ್ಪೆಷಲ್. ಭಾರತೀಯ ತೋಟಗಾರಿಕೆ ಸಂಸ್ಥೆ ಹೆಸರ್ಘಟ್ಟ IHR ಅಲ್ಲಿ ಇದನ್ನ ರಿಲೀಸ್ ಮಾಡಿದ್ರು. ರಿಲೀಸ್ ಮಾಡಾದ್ಮೇಲೆ ಎಲ್ಲಾ ರೈತರಿಗೆ ಇದನ್ನ ಪಬ್ಲಿಸಿಟಿ ಕೊಡಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಇದರ ಉತ್ಪಾದನೆ ಮಾಡ್ತಾ ಇದ್ದಾರೆ. ಸುಮಾರು 2-3 ವರ್ಷದಿಂದ ಇದನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ, ರೈತರಿಗೆ ದೊರಕಲಿ ಅಂತ. ಇದನ್ನ 1 ಕೆಜಿಗೆ 200 ರೂಪಾಯಿ ದುಡ್ಡಿದೆ. ಅಷ್ಟು ಕೊಟ್ಟು ನೀವು ರೈತ ಬಾಂಧವರು ಕೃಷಿ ವಿಜ್ಞಾನ ಕೇಂದ್ರ ಇಂಡಿಗೆ ಸಂಪರ್ಕಿಸಿ ತಗೊಳ್ಬಹುದು. ಈಗ ಸಿಂಪರಣೆ ಹೇಗ್ ಮಾಡ್ಬೇಕು, ಇದನ್ನ 1 ಕೆಜಿ ಪ್ಯಾಕೆಟ್ ನ ಸಿಂಪರಣೆ ಹೇಗ್ ಮಾಡ್ಬೇಕು ಅಂತಂದ್ರೆ, ನೀವು ಪ್ರತಿ 15 ಲೀಟರ್ ನೀರಿಗೆ 75 ಗ್ರಾಂ ಅರ್ಕಾ ನಿಂಬೆ ಸ್ಪೆಷಲ್ ಮತ್ತು 2 ನಿಂಬೆ ಹಣ್ಣಿನ ರಸ, ಅಂದ್ರೆ 15 ಲೀಟರ್ ನೀರಿನಲ್ಲಿ 75 ಗ್ರಾಂ ಅರ್ಕಾ ನಿಂಬೆ ಸ್ಪೆಷಲ್ ಮತ್ತು 2 ನಿಂಬೆ ಹಣ್ಣಿನ ರಸ 1 ರೂಪಾಯಿದ ಮೌಲ್ಯದ, ಅಂದ್ರೆ ಯಾವ್ದಾದ್ರು ಒಂದು ಶಾಂಪೂ ಅಂತ. ಯಾಕೆ ಇದಕ್ಕೆ ಶಾಂಪೂ ಹಾಕ್ತಿವಿ ಅಂತಂದ್ರೆ, ನಿಮ್ದೇನಾದ್ರೂ ಈಗ ಪೆಸ್ಟಿಸೈಡ್ಸ್ ಹೊಡೆದಲ್ಲಿ ಏನಾದ್ರೂ ಡಸ್ಟ್ ಏನಾರ ಬಿದ್ರೆ ತೊಳ್ಕೊಂಡು ಹೋಗಕ್ಕೆ. ಮತ್ತೆ ನಿಂಬೆ ರಸ ಏನಕ್ಕೆ ಹಾಕ್ತಿವಿ ಅಂತಂದ್ರೆ, ಅದು ಲಘು ಪೋಷಕಾಂಶಗಳ ಮಿಶ್ರಣ ಏನಿದೆ ರಸಸಾರ ಮೇಂಟೈನ್ ಮಾಡಕ್ಕೆ ಇದನ್ನ ಈ 3 ಮಿಶ್ರಣ ಮಾಡಿ ಇದು ಮಾಡ್ತಾರೆ. ಹಾಗಾಗಿ 1 ಎಕರೆದಲ್ಲಿ ಎಷ್ಟು ಹಾಕ್ಬೇಕು ಅಂತಂದ್ರೆ, ಇದನ್ನ 1 ಎಕರೆದಲ್ಲಿ 1 ಕಿಲೋ ಅರ್ಕಾ ನಿಂಬೆ ಸ್ಪೆಷಲ್ 200 ಲೀಟರ್ ಏನ್ ನೀವು ಒಂದು ಡ್ರಮ್ ಏನಂತಿರೋ 200 ಲೀಟರ್ ಡ್ರಮ್ ಅಲ್ಲಿ 1 ಕೆಜಿ ನಿಂಬೆ ಸ್ಪೆಷಲ್ ನ ಮಿಶ್ರಣ ಮಾಡಿ ಅದರ ಜೊತೆ 8-10 ನಿಂಬೆ ರಸ, 1-10 ಶಾಂಪೂ ಹಾಕ್ಬೇಕು ಅದರಲ್ಲಿ. ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ 1 ಎಕರೆ ಪ್ರದೇಶದಲ್ಲಿ ಇದನ್ನ ಬಳಸಬೇಕು. ಇದನ್ನ ಯಾವಾಗ ಯಾವಾಗ ಬಳಸಬೇಕು ಅಂತಂದ್ರೆ, ಇದನ್ನ ಹೂ ಬಿಡುವ ಹಂತದಿಂದ ಹಿಡ್ಕೊಂಡಿ ನಿಮ್ದು ಹಣ್ಣು ಕೊಯ್ಲು ಬರುವವರೆಗೂ ನೀವು ಮಾಡಬಹುದು. ಹಾಗಾದ್ರೆ ಸೆಪ್ಟೆಂಬರ್ ಇಂದ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ಗೆ ನೀವೇನು ಹಸ್ತಭಾರ ಏನಾದ್ರೂ ನಿಂಬೆ ಹಿಡಿದು ಕಟಾವ್ ಮಾಡಿ ನಾನು ಬೇಸಿಗೆ ಕಾಲದಲ್ಲಿ ಬೆಳೆಸ್ತಾ ಇದ್ದಲ್ಲಿ ಇದನ್ನ ನಿಂಬೆ ಸ್ಪೆಷಲ್ ಬಳಸಬಹುದು ನೀವು. ಹಾಗಾಗಿ ಇದನ್ನ ಎಕರೆಗೆ 6-8 ಕೆಜಿ ನಿಂಬೆ ಸ್ಪೆಷಲ್ ಬೇಕು ನಿಮಗೆ. ಪ್ರತಿ 1 ತಿಂಗಳಿಗೂ 1-1 ಕೆಜಿ ಬೇಕು. ಹಾಗಾಗಿ ನೀವು ಇದನ್ನ ತಗೊಳ್ಬಹುದು. ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಇದು ಸಿಗುತ್ತೆ ನಿಮಗೆ. ಇದು ಯಾವಾಗ ಸಿಂಪರಣೆ ಮಾಡ್ಬೇಕಂತಂದ್ರೆ, ಹೂ ಬಿಡುವ 1 ತಿಂಗಳ ಮುಂಚಿತವಾಗಿ ಹಣ್ಣು ಕೊಯ್ಲು ಮಾಡುವವರೆಗೂ ಪ್ರತಿ ತಿಂಗಳು ಸಿಂಪರಣೆ ಮಾಡಬೇಕು. ಅಂದ್ರೆ ಸೆಪ್ಟೆಂಬರ್ ಇಂದ ಫೆಬ್ರವರಿ ವರೆಗೂ ನೀವು ಅರ್ಕಾ ನಿಂಬೆ ಸ್ಪೆಷಲ್ ಪ್ರತಿ ತಿಂಗಳಿಗೆ 1 ಬಾರಿ ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಅಂದ್ರೆ 1 ಎಕರೆಗೆ 6-8 ಕೆಜಿ ನಿಮ್ಗೆ ನಿಂಬೆ ಸ್ಪೆಷಲ್ ಬೇಕು. ಇದನ್ನ ಸಿಂಪರಣೆ ಆದಷ್ಟು 6-10 ಗಂಟೆ ಅಂದ್ರೆ ಬೆಳಗ್ಗೆ ಸಮಯ ಅಥವಾ 4-6 ಗಂಟೆ ಸಾಯಂಕಾಲ ಸಮಯ ಮಾಡಬೇಕು. ಇದು ಯಾಕೆ ಬೆಳಗ್ಗೆ ಮತ್ತು ಸಾಯಂಕಾಲ ಸಮಯದಲ್ಲಿ ಮಾಡ್ಬೇಕಂತಂದ್ರೆ, ನೀವು 12 ಗಂಟೆಗೆ ಬಿಸಿಲಲ್ಲಿ ಇದ್ದಾಗ ಎಲ್ಲಾ ಎಲೆಗಳ ರಂಧ್ರಗಳು ಮುಚ್ಚೋಗಿರುತ್ತೆ. ರಂಧ್ರಗಳು ಮುಚ್ಚೋಗಿದ್ರಿಂದ ನೀವು ಯಾವುದೇ ಸಿಂಪರಣೆ ಮಾಡಿದ್ರು ಅದು ಎಲೆ ಒಳಗಡೆ ಅಂದ್ರೆ ಗಿಡದ ಒಳಗಡೆ ಹೋಗೋದಿಲ್ಲ. ಹಾಗಾಗಿ ನೀವು ಬೆಳಗ್ಗೆನೆ ಸಮಯ 8-10, 6-10 ಓಕೆ, ಆಮೇಲೆ 4-6 ಸಾಯಂಕಾಲ ಮಾಡದಲ್ಲಿ ಎಲೆಗಳು ರಸಗಳು ಹೀರ್ಕೊಂಡು ಚೆನ್ನಾಗಿ ಉತ್ಪಾದನೆ ಆಗುತ್ತೆ. ಇದರಿಂದ ನಿಂಬೆ ಸ್ಪೆಷಲ್ ಇಂದ ಏನೇನು ಅನುಕೂಲಗಳು ಆಗ್ಬಹುದು ಅಂತಂದ್ರೆ, ನಿಂಬೆ ಸ್ಪೆಷಲ್ ಹಾಕೋದ್ರಿಂದ ಎಲೆಗಳ ಸಿಂಪರಣೆ ಮಾಡೋದ್ರಿಂದ ಹೂ ಚೆನ್ನಾಗಿ ಬಿಡುತ್ತೆ. ಮತ್ತೆ ಹೂ ಚೆನ್ನಾಗಿ ಬಿಟ್ಟು ಕಾಯಿಗಳು ಏನು ನಿಂಬೆ ಹಣ್ಣಿನ ಕಾಯಿಗಳು ಒಂಥರ ಅಟ್ರಾಕ್ಷನ್ ಅಂದ್ರೆ ಆಕರ್ಷಕ ಕಲರು ಮತ್ತೆ ಶೈನಿಂಗ್ ಬರುತ್ತೆ. ನೋಡಿದ ತಕ್ಷಣ ಮಾರುಕಟ್ಟೆಯಲ್ಲೂ ನಾವು ತಗೊಳ್ಬೇಕು ಅದನ್ನ, ಎಷ್ಟು ಚೆನ್ನಾಗಿದೆ ಹಣ್ಣು ಅಂತ ನಮ್ಗೆ ಫೀಲ್ ಆಗುತ್ತೆ. ಅದೇ ತರ ಅದಕ್ಕೆ ಮತ್ತೆ 1 ರಸಗೊಬ್ಬರ ಕೂಡ ನೀವು ಕಡಿಮೆ ಮಾಡಬಹುದು. ಹೇಗಂದ್ರೆ, ಈಗ ಕಬ್ಬಿಣ ಕೊರತೆ ಇದ್ರೆ ಕಬ್ಬಿಣ ತಗೋಬೇಕಾಗುತ್ತೆ, ಸತು ಇದ್ರೆ ಸತುವಿನ ಸಲ್ಫೇಟ್ ತಗೋಬೇಕಾಗುತ್ತೆ. ಹಾಗಾಗಿ ಇದನ್ನ 1 ಲಘು ಪೋಷಕಾಂಶ ಮಿಶ್ರಣ ಇರೋದು ನೀವೇನಾದ್ರೂ ಸಿಂಪರಣೆ ನಿಂಬೆ ತೋಟದಲ್ಲಿ ಮಾಡಿದ್ರೆ ನೀವು ಕಡಿಮೆ ರಸಗೊಬ್ಬರ ಬಳಕೆ ಆಗುತ್ತೆ. ಮತ್ತೆ ಇದರಿಂದ ಏನಾಗುತ್ತೆ, ಅಧಿಕ ಹಣ್ಣಿನ ತೂಕ, ಉತ್ತಮ ಗಾತ್ರ ಅಂದ್ರೆ 200-300 ಗ್ರಾಂ 1 ನಿಂಬೆ ಹಣ್ಣಿನ ಗಾತ್ರ ಇದೆ ಅಂತಂದ್ರೆ, ನೀವು ಇದು ಬಳಸೋದ್ರಿಂದ 220-230 ಆಗುತ್ತೆ. ಆಕರ್ಷಕ ಬಣ್ಣ, ರುಚಿ ಮತ್ತು ಉತ್ತಮ ಗುಣಮಟ್ಟದ ನೀವು ಇಳುವರಿಯನ್ನು ಕೂಡ ಪಡಿಬಹುದು. ಅರ್ಕಾ ಸ್ಪೆಷಲ್ ಇಂದ ಒಂದು ಸುಮಾರು ಎಲ್ಲಾ ರೈತರು ಇಂಡಿ ಭಾಗದಲ್ಲಿ, ಸಿಂದಗಿ ಭಾಗದಲ್ಲಿ, ದೇವರಿಪ್ಪುರದಲ್ಲಿ ಎಲ್ಲಾ ರೈತರು, ವಿಜಯಪುರ ಜಿಲ್ಲೆನೆಲ್ಲ ಬೇರೆ ಜಿಲ್ಲೆದಲ್ಲೂ ಅಂದ್ರೆ ಎಲ್ಲಾ ಜಿಲ್ಲೆದಲ್ಲೂ ಇದು ಬಳಕೆ ಮಾಡ್ತಾ ಇದಾರೆ. ಅವ್ರದ್ದು ಏನಪ್ಪಾ ಅಂತಂದ್ರೆ ಅನಿಸಿಕೆ ಏನಂತಂದ್ರೆ, ಇದರಿಂದ ನಮ್ದು 15-20% ಹೆಚ್ಚಿನ ಇಳುವರಿ ಪಡೆದಿದೀವಿ ನಾವು ಅಂತ ತುಂಬಾ ಖುಷಿಯಿಂದ ಹೇಳ್ತಾರೆ. ನೀವು ಯಾರೇ ರೈತರಿಗೂ ಕೇಳಿ, ನಿಂಬೆ ಸ್ಪೆಷಲ್ ಬಗ್ಗೆ ತುಂಬಾ ಪ್ರಚಲಿತನೂ ಆಗಿದೆ. ಅದಕ್ಕೆ ಎಲ್ಲಾ ರೈತ ಬಾಂಧವರಿಗೆ ವಿನಂತಿ ಏನಂತಂದ್ರೆ, ಇದನ್ನ ಬಳಸಿ ನಿಂಬೆ ಇಳುವರಿಯನ್ನು ಜಾಸ್ತಿ ಮಾಡ್ಕೊಳ್ಳಿ ಅಂತ ನನ್ನ ಕಡೆಯಿಂದ ವಿನಂತಿ. ಇಂಡೆ ನಿಂಬೆಗೆ ವಿಶೇಷತೆ ಏನಂತಂದ್ರೆ, ಇದಕ್ಕೆ ಭೌಗೋಳಿಕ ಮಾನ್ಯತೆ GI ಟ್ಯಾಗ್ ಏನಕ್ಕೆ ಬಂತು ಅಂತಂದ್ರೆ, ಇದು ವರ್ಷ ಪೂರ್ತಿ ನಿಂಬೆ ಹಣ್ಣುಗಳ ಲಭ್ಯತೆ ಇದೆ. ಅಂದ್ರೆ ನೀವು ನೋಡಿರ್ಬೋದು ವರ್ಷ ಪೂರ್ತಿ ಹೂ ಬಿಡುತ್ತೆ ನಿಂಬೆ ಹಣ್ಣಿನಲ್ಲಿ. ಮತ್ತೆ ಇದರದೇನಂದ್ರೆ ತಿಳುವಾದ ಸಿಪ್ಪೆ ಇದೆ, ತಿಳುವಾದ ಸಿಪ್ಪೆ ಇರೋದ್ರಿಂದ ಏನಾಗುತ್ತೆ, ರಸ ಭರಿತವಾದ ಹಣ್ಣು ನಮ್ಗೆ ಸಿಗುತ್ತೆ. ಹಣ್ಣಿನಲ್ಲಿ ಬೀಜಗಳ ಸಂಖ್ಯೆ ಕಡಿಮೆ ಇದೆ, ಹಣ್ಣಿನ ಗಾತ್ರ ಸಹ ದೊಡ್ಡದು, ಹಾಗಾಗಿ ಆಮ್ಲ ಪ್ರಮಾಣ ಏನಿರುತ್ತೆ ಅದು ಕೂಡ ಚೆನ್ನಾಗಿದೆ. ಇದರಲ್ಲಿ ಆಕರ್ಷಕ ಹಳದಿ ಬಣ್ಣ, ಹಣ್ಣುಗಳು ವಿಶಿಷ್ಟವಾದ ಪರಿಮಳ ಹೊಂದಿದೆ, ಹಾಗಾಗಿ ಹಣ್ಣುಗಳು ಮಾಗುವುದು ಇಲ್ಲ ಮತ್ತೆ ಹಾಳಾಗೋದಿಲ್ಲ. ನಿಂಬೆ ಹಣ್ಣುಗಳು 15-20 ದಿನ ಕೂಡ ಇಡಬಹುದು. ಅಧಿಕ ಇಳುವರಿ ಕೂಡ ಇದು ಈ ಕಾಗ್ಜಿ ನಿಂಬೆಗೆ ಬಂದಿದೆ. ಅತಿ ಹೆಚ್ಚು ನಿಂಬೆ ರಸ ಉಳ್ಳ ಕಾಗ್ಜಿ ನಿಂಬೆ ಆಗಿದೆ. ಹಣ್ಣುಗಳು ಮಾಗಿದ ನಂತರವೂ ಸಹ ಗಿಡಗಳಿಂದ ಬೀಳುವುದಿಲ್ಲ. ಇದು ಇಂಡಿ ನಿಂಬೆಯ ವಿಶೇಷತೆ. ಇದು ಎಲ್ಲನೂ ಪರಿಗಣಿಸಿ ಪರೀಕ್ಷೆ ಮಾಡಿನೇ ಕೂಡ ಅವರು ಭೌಗೋಳಿಕ ಮಾನ್ಯತೆ GI ಟ್ಯಾಗ್ ಸಿಕ್ಕಿರೋದು ವಿಜಯಪುರ ಇಂಡಿ ರೈತ ಬಾಂಧವರಿಗೆ. ಇದನ್ನ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕಿಸಬಹುದು ಕೃಷಿ ವಿಜ್ಞಾನ ಕೇಂದ್ರ ಇಂಡಿ. ಇಂಡಿಯಲ್ಲಿ ಸ್ಟೇಷನ್ ರೋಡ್ಗೆ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅಲ್ಲಿಂದ ನಂಬರ್ ಬೇಕಾದ್ರೆ ಇದೆ, ಡಾಕ್ಟರ್ ವೀಣಾ ಚಂದಾವರಿ ಇವ್ರದ್ದು ನಂಬರ್ 9591209400. ಈ ನಂಬರಿಗೆ ನೀವು ಸಂಪರ್ಕಿಸಿ ನಿಂಬೆ ಸ್ಪೆಷಲ್ ನ ಪಡಿಬಹುದು. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಕೂಡ ಸಂಪರ್ಕಿಸಬಹುದು. ನಾನು ಡಾಕ್ಟರ್ ಸವಿತಾ ಬಿ, ಮಣ್ಣು ವಿಜ್ಞಾನಿಯಾಗಿ ಒಣ ಬೇಸಾಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹಿತ್ನಳ್ಳಿಯಲ್ಲಿ. ನನ್ನ ನಂಬರು 7005444205R. ಈ ನಂಬರ್ಗೆ ನೀವು ಸಂಪರ್ಕಿಸಬಹುದು. ನಿಂಬೆ ಸ್ಪೆಷಲ್ ನ ಎಲ್ಲಾ ರೈತರು ಪಡೆದುಕೊಳ್ಳಿ, ನಿಂಬೆಗೆ ಬಳಸಿ ಹೆಚ್ಚಿನ.

ಇದ್ದಿದ್ದು ಬಳಕೊಂಡು ಬಾರಂತಿ, ಕಣ್ಣದ್ದರು ನಲ ಕಣ್ಣಿರತಿ ಇದ್ದಿದ್ದು ಬಳಕೊಂಡು ಬಾರಂತಿ. ಬಿಡುವ್ಯಾಡ ತಗೋ ಒಂದು ಕೈಯಂತಿ, ಬಿಡುವ್ಯಾಡ ತಗೋ ಒಂದು ಕೈಯಂತಿ, ಎಲ್ಲ ಒಯ್ದು ಎಲ್ಲಿಡತಿ ದೇವರು ದೈವ ಇಲ್ಲಂತಿ, ನಾನೇ ದೇವರು ಅನ್ಕೊಂತಿ, ದೇವರು ದೈವ ಇಲ್ಲಂತಿ ನಾನೇ ದೇವರು ಅನ್ಕೊಂತಿ, ಸುಳ್ಳಿಗೆ ಪೂರ ಮನಸೋತಿ, ಸುಳ್ಳಿಗೆ ಪೂರ ಮನಸೋತಿ, ಹರಿಹರ ಬ್ರಹ್ಮರ ಕಳಕೊಂತಿ ನೀ ಬೆಲೆ ನೀ ಕೋತಿ, ನಂಬಿಗೆಯೊಳಗ ನಿಧಿ ಐತಿ, ನಂಬೋ ನಂಬಲ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ, ನಂಬು ನಂಬೆಲೆ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ, ನಂಬು ನಂಬಲ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ, ಕೊಣ್ಣೂರ ಚಿನ್ನುಮಾಯಿ ಕಂದ ಬಾಪು, ಕೊಣ್ಣೂರ ಚಿನ್ನುಮಾಯಿ ಕಂದ ಬಾಪು ಕರೆದರ ಯಾಕ ವಲ್ಲಂತೆ ನೀ ಯಾತರ ಸುಖವಿಲ್ಲ ಎಲೆ ಮಣವೇ, ಯಾತರ ಸುಖವಿಲ್ಲ ಎಲೆ ಮಣವೇ, ಎಲೆ ಮಣವೆ ಎಲೆ ಮಣವೆ ಎಲೆ ಮಣವೆ, ಕಳ್ಳತನ ಮಾಡಬಾರದು ಎಲೆ ಮಣವೆ ನೀನು, ಸುಳ್ಳತನ ಹೇಳಬಾರದು ಎಲೆ ಮಣವೇ ನೀನು, ಬಲ್ಲಂತ ದಾನಿಗಳು ಬಂದಷ್ಟು ಹೇಳಿದ್ದಾರೆ. ಬಲ್ಲಂತ ದಾನಿಗಳು ಬಂದಷ್ಟು ಹೇಳಿದ್ದಾರೆ. ಅಲ್ಲಂತೂ ಹಣ ಬರದು ಎಲೆ ಮನವೇ ನೀನು, ಅಲ್ಲಂತೂ ಹಣ ಬರದು ಎಲೆ ಮನವೇ. ಎಲೆ ಮನವೇ ಇದು ಮೂರ ದಿನದ ಸಂತಿ, ಎಲೆ ಮನವೇ ಸೇರಾದವರ ಮುಂದ ಕಾಲು ಜಾರಿ ಬೀಳದಂಗ, ಸೇರಾದವರ ಮುಂದ ಕಾಲು ಜಾರಿ ಬೀಳದಂಗ. ಪರಗಿ ಬರಬೇಕು ಎಲೆ ಮನವೇ, ಪರಗಿ ಬರಬೇಕು ಎಲೆ ಮನವೇ. ಆಸೆ ಅಳಿಯಬೇಕು ಎಲೆ ಮನವೇ ಇದು ಹೇಸಿಕೆ ಸಂಸಾರ, ಎಲೆ ಮನವೇ ಆಸೆ ಅಳಿಯಬೇಕು ಎಲೆ ಮನವೇ ಇದು ಹೇಸಿಕೆ ಸಂಸಾರ, ಎಲೆ ಮನವೇ. ದೇಶದೊಳಗಣಮ್ಮ ಗುಡ್ಡದ ಮಾಂತನ, ದಾಸವ ಮರಿಬೇಡ ಎಲೆ ಮನವೇ, ದಾಸವ ಮರಿಬೇಡ ಎಲೆ ಮನವೇ. ಎಲೆ ಮನವೇ, ಎಲೆ ಮನವೇ, ಎಲೆ ಮನವೇ, ಎಲೆ ಮನವೇ. ಇದುವರೆಗೆ ಜನಪದ ಸಂಗೀತವನ್ನ ಕೇಳಿದ್ರಿ. ಆಕಾಶವಾಣಿ ವಿಜಯಪುರ ಪೋಲಿಯೋ ಲಸಿಕಾ ಅಭಿಯಾನದ ಕುರಿತು ಸಂದೇಶ. ಎಲ್ಲರಿಗೂ ನಮಸ್ಕಾರಗಳು. ನಾನು ವಿಜಯಪುರ ಜಿಲ್ಲಾಧಿಕಾರಿ ಆನಂದ್ ಮಾತಾಡ್ತಾ ಇದ್ದೇನೆ. ಈ ವರ್ಷ ಪಲ್ಸ್ ಪೋಲಿಯೋ